ನಡೆದ ಸಾಧ್ಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 2023ರ ವೇಳೆಗೆ ರಾಜ್ಯದಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಲು ಉನ್ನತ ಮಟ್ಟದ ಸಮಿತಿ ರಚನೆ, ಸಚಿವ ಬಿಸಿ ಪಾಟೀಲ್. ರಾಷ್ಟೀಯ ಶಿಕ್ಷಣ ನೀತಿ ಅನ್ವಯ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಕೌಶಲ್ಯಗಳನ್ನು ಕಲಿಸಲು ಆದ್ಯತೆ, ಡಾ ಸಿಎನ್ ಅಶ್ವಥ ನಾರಾಯಣ. ಮತ್ತು ಇಂಧನ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಶೀಘ್ರ ಕ್ರಮ, ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022ರ ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಮತ್ಸ್ಯ ಸಂಪತ್ತು ಮಾಲಿಕೆಯಲ್ಲಿ ಮೀನುಗಳಿಗೆ ಆಹಾರ, ಮೀನು ಮಾರಾಟ ಮತ್ತು ಮುಂದಿನ ಸಿದ್ದತೆಗಳ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ತಜ್ಞರಾಗಿರುವ ಡಾಕ್ಟರ್ ಡಿಎಸ್ ಕೃಷ್ಣರಾವ್ ಅವರು. ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು. ಕೇಳುಗರೆ, ನಿನ್ನೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿಎಸ್ ಕೃಷ್ಣರಾವ್ ಅವರು ಮೀನು ಕೃಷಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ಪ್ರಸ್ತಾಪ ಮಾಡಿದರು. ಕೊಡಗಿನಲ್ಲಿ ಹೇಗಿದೆ ಅವಕಾಶ, ಕೊಳಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಳ್ಳಬೇಕು, ಏನೇನು ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು, ಹಾಗೆ ಮೀನು ಜಾತಿಗಳ ಆಯ್ಕೆ, ಕಾಳಜಿ ಮತ್ತಿತರ ಸಂಗತಿಗಳನ್ನು ಹೇಳಿದ್ದಾರೆ. ಇವತ್ತು ಮೀನು ಕೃಷಿಗೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಗಳು. ಮೀನು ಸಾಕಾಣಿಕೆಯಲ್ಲಿ ಆಹಾರ ಪೂರೈಕೆ, ಕೊಯ್ಲು, ಕೊಯ್ಲಿನ ನಂತರ ಸಿದ್ಧತೆಗಳು, ಮಾರಾಟದ ವಿಧಾನ ಮತ್ತಿತರ ಸಂಗತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿಕೊಳ್ಳಬಹುದು. ಅರೆ ತೀವ್ರತೆ ಮತ್ತು ತೀವ್ರತೆ ಮೀನು ಸಾಕಣೆಯಲ್ಲಿ ಆಹಾರದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ನಾವು ಸಾಮಾನ್ಯವಾಗಿ ಸಾಕಣೆಯ ಅವಧಿನ 10 ತಿಂಗಳು ಅಂತ ತಿಳ್ಕೊತೀವಿ. 10 ತಿಂಗಳಲ್ಲಿ ಮೀನು ಸುಮಾರು 3/4 ಕೆಜಿಯಿಂದ 1 ಕೆಜಿ ಬೆಳೆಯುತ್ತೆ. ಅದಕ್ಕೆ 10 ತಿಂಗಳು ಬೆಳೆಸಿ ಅದನ್ನ ಕಟಾವು ಮಾಡಬೇಕು. ಮೊದಲ 7 ತಿಂಗಳು ಅಂದ್ರೆ 3/4 ಮೀನಿನ ತೂಕದ 5% ಆಹಾರ ಕೊಡಬೇಕು. ಅಂದ್ರೆ ಕೊಳದಲ್ಲಿ 100 ಕೆಜಿ ಮೀನು ದಾಸ್ತಾನಿದ್ರೆ ಪ್ರತಿದಿನ 5 ಕೆಜಿ ಊಟ ಕೊಡಬೇಕು. ಉಳಿದ ಕೊನೆಯ 2.5 ತಿಂಗಳಿನಲ್ಲಿ ಮೀನಿನ ತೂಕದ 2% ಆಹಾರ ಕೊಡ್ಬೇಕು. ಅಂದ್ರೆ 100 ಕೆಜಿ ಮೀನಿದ್ರೆ 20 ಕೆಜಿಯಷ್ಟು ಆಹಾರ ಕೊಡ್ಬೇಕಾಗುತ್ತೆ. ನಾವು ಹೇಗೆ ದಿವಸಕ್ಕೆ 3 ಸಲ ಊಟ ಮಾಡ್ತೀವಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಹಾಗೇನೆ ಮೀನ್ಗೂನು ಅಷ್ಟೇ ನಾವು 3 ಬಾರಿ ಊಟ ಕೊಟ್ರೆ ಒಳ್ಳೇದು. ಮುಂಜಾನೆ ಮತ್ತು ಮಧ್ಯಾಹ್ನ 30% ಮುಸ್ಸಂಜೆ ಉಳಿದ ಭಾಗ ನೀಡಬೇಕು. ಈ ಬೆಳಗ್ಗೆ ಹೊತ್ತು ತಂಪಾಗಿರುತ್ತೆ, ಹಾಗಾಗಿ ಬೆಳಗಿನ ಆಹಾರ ತುಂಬಾ ಪ್ರಮುಖವಾಗಿರುತ್ತೆ. ಮೀನುಗಳು ಬಹಳ ಆಹ್ಲಾದಕರವಾಗಿ ಆಹಾರಗಳನ್ನ ತಿನ್ನುತ್ತೆ. ಹಾಗೆ ಸಾಯಂಕಾಲದತ್ತು ತಂಪಾಗಿರೋದ್ರಿಂದ ಆ ಟೈಮಲ್ಲಿನೂ ಮೀನುಗಳು ಚೆನ್ನಾಗಿ ನಾವು ಕೊಟ್ಟ ಆಹಾರನ ತಿನ್ನುತ್ತೆ. ಆಹಾರ ಕೊಡೋದ್ರಿಂದ ಒಂದು ಗಮನದಲ್ಲಿ ಇಟ್ಕೋಬೇಕು, ಈ ಸಾಂಪ್ರದಾಯಿಕ ಆಹಾರ ಅಂದ್ರೆ ಕಡಲೆಕಾಯಿ ಹಿಂಡಿ ಮತ್ತೆ ಈ ಅಕ್ಕಿ ತವುಡು ಈ ಆಹಾರ ಕೊಟ್ರೆ ಅವುಗಳು ಸ್ವಲ್ಪ ಹೆಚ್ಚಿನ ಭಾಗದಲ್ಲಿ ವ್ಯರ್ಥವಾಗುತ್ತೆ, ನೀರಲ್ಲಿ ಅದೆಲ್ಲ ಕಲಕಿ ಮಿಕ್ಸ್ ಆಗ್ಬಿಡುತ್ತೆ, ಇದರಿಂದ ನೀರು ಗಲೀಜಾಗೋ ಸಾಧ್ಯತೆ ಇರುತ್ತೆ. ಅದೇ ನಾವು ವಾಣಿಜ್ಯ ಆಹಾರ ಕೊಟ್ರೆ ಅವು ಈ ಹರಳಿನ ಆಕಾರದಲ್ಲಿ ಬರುತ್ತೆ, ಅಥವಾ ಸಣ್ಣ ಸಣ್ಣ ಕಟ್ ಮಾಡಿರೋ ಶಾವ್ಗೆ ತರ ಸೈಜ್ ಅಲ್ಲೂ ಸಿಗುತ್ತೆ, ಇವು ನೀರಿನ ಜೊತೆನಲ್ಲಿ ಕರಗಲ್ಲ, ವೇಸ್ಟೇಜ್ ಕಡಿಮೆ ಅಂದ್ರೆ ವ್ಯರ್ಥ ಆಗೋದು ಕಡಿಮೆ, ಆಲ್ಮೋಸ್ಟ್ ನಾವು ಹಾಕಿದ ಎಲ್ಲಾ ಪ್ರಮಾಣನು ಮೀನುಗಳು ತಿನ್ನುತ್ತವೆ, ಹಾಗಾಗಿ ನೀರನ್ನು ಕೆಡೋದಿಲ್ಲ. ನೀರಿನ ಗುಣ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಯಾವ ರೋಗ ರುಜಿನಗಳು ಕಾಯಿಲೆ ಕಸಾರೆಗಳು ಬರೋದಿಲ್ಲ. ಇದು ತುಂಬಾ ಮುಖ್ಯವಾದ, ಹೇಗೆ ನಾವು ಒಳ್ಳೆ ಆಹಾರ ತಿಂದು ಮಿತವಾದ ಆಹಾರ ತಿಂದು ನಾವು ವ್ಯಾಯಾಮ ಮಾಡಿ ಯಾವ ಸ್ಟ್ರೆಸ್ ಮಾಡ್ಕೊಳ್ದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಅದೇ ತರಹನೇ ನಾವು ಒಳ್ಳೆ ಆಹಾರ ನೀರಿನ ಗುಣ ಚೆನ್ನಾಗಿದ್ರೆ ಮೀನುಗಳಿಗೂ ಯಾವ ಕಾಯಿಲೆನೂ ಬರೋದಿಲ್ಲ. ನಿಜ, ಒಂದು ಸಮಯ ಏನಾದ್ರು ಕಾಯಿಲೆ ಬಂದ್ರೆ ಆಗ ನಾವು ತಜ್ಞರ ಸಲಹೆ ಪಡಿಬೇಕು. ಮೀನಿಗೆ ಕಾಯಿಲೆ ಬಂದಿದ್ಯಾ, ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಸುಲಭ ಗೊತ್ತಾಗೋಗುತ್ತೆ. ನಾವು ಪ್ರತಿ ದಿವಸ ಆಹಾರ ಹಾಕೋದಕ್ಕೆ ಹೋದಾಗ ಮೀನುಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಇರ್ಬೇಕು, ಅವುಗಳು ಸರಿಯಾಗಿ ಈಜುತ್ತಾ ಇದೀರಾ ಅಥವಾ ಈಜೋದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ, ಆಹಾರ ಸೇವನೆಯಲ್ಲಿ ಏನಾದ್ರು ಕಡಿಮೆ ಆಗಿದೆಯಾ, ಅಥವಾ ಚರ್ಮದಲ್ಲಿ ಏನಾದ್ರೂ ಬಣ್ಣಗಳು ಏನಾದ್ರು ಬದಲಾಯಿಸಿದ್ಯಾ, ಇವನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಮೀನುಗಳು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ಮೀನುಗಳಿಗೆ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಕಾಯಿಲೆ, ಆಮೇಲೆ ಈ ಪ್ಯಾರಾಸೈಟ್ಸ್ ಅಂದ್ರೆ ಪರೋಪಜೀವಿಗಳ ಹಾವಳಿ ಬರಬಹುದು. ಆಗ ನಾವು ತಜ್ಞರ ಸಲಹೆ ಪಡೆದು ಅವ್ರು ಏನು ಒಂದು ಚಿಕಿತ್ಸೆ ಹೇಳ್ತಾರೋ ಅದನ್ನ ಮಾಡಬೇಕಾಗುತ್ತೆ. ನಿಜ ನೋಡಿ, ದಿನಕ್ಕೆ ಮೂರು ಸಾರಿ ಆಹಾರ ಕೊಡೋದ್ರ ಬಗ್ಗೆ ಹೇಳಿದ್ರಿ, ಹಾಗೆ ಹರಳು ರೂಪದ ಅಥವಾ ಗಟ್ಟಿ ರೂಪದಲ್ಲಿ ಸಿಗುವ ಆಹಾರವನ್ನ ಪೂರೈಕೆ ಮಾಡ್ಬೇಕಂತ ಅನ್ಕೊಂಡು ತಿಳಿಸ್ತಾ ಇದ್ರೆ ಒಳ್ಳೇದೆ. ಸುಮ್ನೆ ನಾವು ದಿನಕ್ಕೊಂದ್ಸಾರಿ ಹೇಗೋ ಎರಚಿ ಬಂದ್ಬಿಡ್ತೀವಿ ಏನೋ ಆಗ್ತದಂತ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಬಂದಷ್ಟು ನಾವು ಪಡ್ಕೋಬೇಕಷ್ಟೇ ಅಲ್ವಾ? ಖಂಡಿತ. ಏನು ಅಂತ ಹೇಳಿದ್ರೆ ನಾವು ಈ ಕೃತಕ ಆಹಾರ ಏನು ನಾನು ವಾಣಿಜ್ಯ ಆಹಾರ ಅಂತ ಹೇಳಿದ್ನು, ಅದು ಕೊಡುವಾಗ ಪ್ರೋಟೀನ್ ಕಡಿಮೆ ಅಂದ್ರೆ 28% ಇರಬೇಕು, ಕೊಬ್ಬು 4% ಇರಬೇಕು. ಈ ಒಂದು ಪ್ರಮಾಣದಲ್ಲಿ ಇದ್ರೆ ಮೀನುಗಳು ಚೆನ್ನಾಗಿ ಬೆಳೆಯುತ್ತವೆ. ಕೆಲವೊಬ್ರು ಮಧ್ಯದಲ್ಲಿ ಸಗಣಿಯನ್ನು ಹಾಕೋದಿದೆ ಅಥವಾ ಬೇರೆ ಪದಾರ್ಥಗಳನ್ನು ಹಾಕೋದಿದೆ, ಖರ್ಚು ಹೆಚ್ಚಾಗುತ್ತಂತ ಅನ್ಕೊಂಡು ಹೊರಗಡೆ ಮೀನು ಆಹಾರವನ್ನ ಖರೀದಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಇರೋದ್ರಲ್ಲೇ ನಿಭಾಯಿಸ್ಲಿಕ್ಕೆ ಹೋಗ್ತಾರೆ, ಏನಂತೀರಿ? ನೋಡಿ, ಕೆಲವರು ಅವ್ರಿಗೆ ಆರ್ಥಿಕ ಸಮಸ್ಯೆ ಇದ್ರೆ ಹಾಗೆ ಮಾಡ್ಬೋದು, ಆಗ ಏನು ಹೇಳಕ್ಕಾಗಲ್ಲ. ಆರ್ಥಿಕ ಸಮಸ್ಯೆ ಇಲ್ಲದೆ ಅವರು ಕೃತಕ ಆಹಾರನ ಕೊಡೋದಕ್ಕೆ ಸಾಧ್ಯ ಇದ್ರೆ ಅವ್ರಿಗೆ ಒಳಿತು ಕೃತಕ ಆಹಾರ ಕೊಡೋದು, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಲಾಭನೂ ಚೆನ್ನಾಗಿ ಬರುತ್ತೆ. ಆದ್ರಿಂದ ನಾವು ಬರೀ ಗೊಬ್ಬರ ಕೊಡ್ತೀವಿ ಅದರಲ್ಲೇ ಮೀನ್ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾವೇನಾದ್ರು ಅನ್ಕೊಂಡ್ರೆ ಅದು ತುಂಬಾ ತಪ್ಪು ಭಾವನೆ. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಪ್ರಾರಂಭದಲ್ಲಿ ಯೂರಿಯಾ ಸೂಪರ್ ಫಾಸ್ಫೇಟ್ ಅನ್ನ ಹಾಕ್ಬೇಕಂತ ಅನ್ಕೊಂಡು ಜೊತೆಗೆ ಸಗಣಿಯನ್ನ, ಮಧ್ಯದಲ್ಲೂ ಸಗಣಿಯನ್ನ ಅಥವಾ ಯೂರಿಯಾ ಸೂಪರ್ ಫಾಸ್ಫೇಟ್ ಅನ್ನ ಉಪಯೋಗಿಸ್ಕೊಳ್ಬಹುದಾ ಬೇಡವಾ? ನೋಡಿ, ಯೂರಿಯಾ ಮತ್ತೆ ಸೂಪರ್ ಫಾಸ್ಫೇಟ್ ಮೊದಲು ಹಾಕ್ಬೇಕು, ಈ ಸಗಣಿನ ಮೊದಲು 20% ಹಾಕ್ಬೇಕು, ಉಳಿದಿದ್ 80% ಮುಂದಿನ 9 ತಿಂಗಳಲ್ಲಿ ಸಮವಾಗಿ ಕಂತುಗಳಲ್ಲಿ ಅದನ್ನ ಹಾಕ್ಬೇಕು. ಪ್ರತಿ ತಿಂಗಳು ಸಗಣಿ ಹಾಕ್ತಾ ಇದ್ರೆ ನೈಜ ಆಹಾರ ಕೊಳದಲ್ಲಿ ಉತ್ಪತ್ತಿ ಆಗೋದಕ್ಕೆ ಬಹಳ ಪ್ರೇರಕ ಆಗುತ್ತೆ. ಅನ್ನೋನ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅನ್ನೋನ್ ಗ್ರೋತ್ ಫ್ಯಾಕ್ಟರ್ಸ್ ಗಳು ಇರೋದ್ರಿಂದ ಮೀನುಗಳು ಆರೋಗ್ಯವಾಗಿರೋದಕ್ಕೆ ಆಮೇಲೆ ಬೆಳವಣಿಗೆಗೆ ಅವು ಪ್ರೇರಕ ಮಾಡುತ್ತೆ. ಎಷ್ಟೇ ನಾವು ಕೃತಕ ಆಹಾರ ಕೊಟ್ರು ಅವುಗಳು ನೈಜ ಆಹಾರಕ್ಕೆ ಖಂಡಿತ ಸಮಾನ ಅಲ್ಲ. ಹಾಗಾಗಿ ನೈಜ ಆಹಾರ ನಾವು ಬೆಳೆಸೋದಕ್ಕೆ ಸಗಣಿನ ಪ್ರತಿ ತಿಂಗಳು ಹಾಕೋದು ತುಂಬಾ ಒಳ್ಳೇದು, ಹಾಕಬೇಕು. ಸಗಣಿಯನ್ನ ಹಾಗೆ ಉಂಡು ಉಂಡೆ ಹಾಕ್ಬೋದಾ ಅಥವಾ ನೀರಿಗೆ ಬೆರೆಸಿ ರಾಡಿ ತರ ಮಾಡಿ ಹಾಕ್ಬೇಕಾಗುತ್ತಾ, ಹೇಗಂತೀರಿ? ನೀರಿನಲ್ಲಿ ಅದನ್ನ ರಾಡಿ ಮಾಡಿ ಕೊಳಗಳಿಗೆ ಹಾಕ್ಬೋದು. ಇನ್ನೊಂದು, ಅಲ್ಲಿ ಇಲ್ಲಿ ಕುಪ್ಪೆಗಳು ಮಾಡಿ ಕೊಳಗ ಕೆಳಗಡೆ ಹಾಕಿದ್ರು ಅದರಿಂದ ನಿಧಾನವಾಗಿ ಪೌಷ್ಟಿಕಾಂಶಗಳು ನೀರಿಗೆ ರಿಲೀಸ್ ಆಗಿ ನೈಸರ್ಗಿಕ ಆಹಾರನು ಬೆಳೆಯುತ್ತೆ. ಎರಡು ತರದ ಪದ್ಧತಿನೂ ಇದೆ. ಒಳ್ಳೇದು ಒಳ್ಳೇದು. ಇನ್ನು ಕೆಲವೊಬ್ರು ಈ ಹುಲ್ಲುಗೆಂಡೆ ಮೀನಿಗೆ ಸ್ಥಳೀಯವಾಗಿ ಸಿಗುವ ಹುಲ್ಲನ್ನು, ಬಾಳೆ ಎಲೆಯನ್ನು, ಬಾಳೆದಿಂಡನ್ನು, ಬೇರೆ ಬೇರೆ ಸಸ್ಯ ಮೂಲದ ಪದಾರ್ಥಗಳನ್ನು ಹಾಕೋದಿದೆ, ತಪ್ಪೇನಿಲ್ಲ ಅಲ್ವಾ? ಖಂಡಿತ, ಯಾಕೆಂದ್ರೆ ಈ ಹುಲ್ಲುಗೆಂಡೆ ಅನ್ನೋದು ಸ್ವಾಭಾವಿಕವಾಗಿ ಅದು ನೀರಿನಲ್ಲಿರೋ ಜಲಸಸ್ಯಗಳನ್ನ ನಮ್ ಕಣ್ಣಿಗೆ ಕಾಣಿಸುತ್ತಲ್ಲ, ಹೈಡ್ರಿಲ್ಲಾ ಇರ್ಬೋದು ಅಥವಾ ವ್ಯಾಲಿಸ್ನೇರಿಯಾ ಅಂತ ಹೇಳ್ತಾರೆ, ಈ ತರ ಅನೇಕ ಜಲಸಸ್ಯಗಳು ನೀರಲ್ಲಿ ಇವೆ. ಈ ಸೂಕ್ಷ್ಮ ಮೆದು ಸಸ್ಯಗಳನ್ನ ಅದು ತಿಂದು ಬೆಳೆಯುವಂತದ್ದು, ಅದಕ್ಕೋಸ್ಕರ ಅದಕ್ಕೆ ಹುಲ್ಲುಗೆಂಡೆ ಅಂತ ಹೇಳ್ತಾರೆ. ಹುಲ್ಲುಗೆಂಡೆನ ನಾವು ಬಿತ್ತನೆ ಮಾಡಿದ್ರೆ ಒಂದು ಮೃದು ಜಲಸಸ್ಯಗಳನ್ನ ಅಥವಾ ನೇಪಿಯರ್ ಗ್ರಾಸ್ ಅಂತ ಹೇಳ್ತಾರೆ, ಈ ನೇಪಿಯರ್ ಗ್ರಾಸ್ ಸಹ ನಾವು ಹುಲ್ಲುಗೆಂಡೆಗೆ ಕೊಡ್ಬೋದು, ಅದನ್ನು ತಿನ್ನುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಡ್ಬೋದು ಅಥವಾ ಹಾಗೆ ಹಾಕಿದ್ರು ನಡೀತದ? ಸಣ್ಣ ಸಣ್ಣದಾಗಿ ಕತ್ತರಿಸಿ ಹಾಕಿದ್ರೆ ತುಂಬಾ ಒಳ್ಳೇದು. ಜಲಸಸ್ಯ ಆದ್ರೆ ಹಾಗೆ ಹಾಕಿದ್ರು ತಿನ್ನುತ್ತೆ, ನೇಪಿಯರ್ ಗ್ರಾಸ್ ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಕೊಟ್ರೆ ಅವುಗಳು ಸುಲಭವಾಗಿ ತಿನ್ನೋದಕ್ಕೆ ಅನುಕೂಲ. ನಿಜ, ಸಾಮಾನ್ಯವಾಗಿ ಕೊಡಗು ಅಲ್ದಲ್ಲ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಹೇಳ್ತಾರೆ ಒಂದ್ ವರ್ಷಕ್ಕೆ ಮೀನುಗಳು ಸರಿಯಾಗಿ ಬರೋದಿಲ್ಲ, ಒಂದೂವರೆ ವರ್ಷ ಎರಡು ವರ್ಷ ಬೇಕು ಒಂದೂವರೆ ಎರಡು ಕೆಜಿ ತೂಕ ಬರ್ಲಿಕ್ಕೆ ಅಂತ ಅನ್ಕೊಂಡು. ತಾವು ಹೇಳ್ತಾ ಇದ್ರೆ ಒಂದೇ ವರ್ಷದಲ್ಲಿ ಈ ಆಹಾರದ ರೀತಿ ನೀತಿಗಳನ್ನ ಸರಿಯಾಗಿ ಇಟ್ಕೊಂಡು ಕಾಳಜಿಯಿಂದ ಬೆಳೆಸಿದ್ರೆ ಕಟಾವು ಮಾಡ್ಕೊಳ್ಬಹುದು ಅಂತ, ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಹೌದು, ಯಾಕೆ ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ನಾವು ಕೊಳಗಳಲ್ಲಿ ಮೀನ್ ಬೆಳೆಸ್ತಾ ಹೋದ್ರೆ ಮೀನುಗಳು ನಾವು ಅನ್ಕೊಂಡ ಹಾಗೆ ಶೀಘ್ರವಾಗಿ ಬೆಳೆಯಲ್ಲ. ಅಂತ ಟೈಮಲ್ಲಿ ಅವರುಗಳು ಒಂದ್ ವರ್ಷದಲ್ಲಿ ಮೀನ್ ಬೆಳೆಯಲ್ಲ, ಎರಡು ವರ್ಷ ಬೆಳೆಸ್ಬೇಕು ಅನ್ನೋ ತಪ್ಪಭಿಪ್ರಾಯ ಇಟ್ಕೊಂಡಿರ್ತಾರೆ. ಸರಿಯಾದ ರೀತಿಯಲ್ಲಿ ನಾವು ಕೊಳಗಳ ನಿರ್ವಹಣೆ ಮಾಡಿ, ಆಮೇಲೆ ಆಹಾರದ ನಿರ್ವಹಣೆ ಮಾಡಿ, ಸರಿಯಾದ ಜಾತಿಯ ಮೀನುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಬಿತ್ತನೆ ಮಾಡಿ ವೈಜ್ಞಾನಿಕ ರೀತಿಯಲ್ಲೆಲ್ಲ ಮಾಡಿದ್ರೆ ಮೀನು ಬಹಳ ಶೀಘ್ರವಾಗಿ ಬೆಳೆಯುತ್ತೆ. 10 ತಿಂಗಳಲ್ಲಿ ನಾವು ಕೊಯ್ಲು ಮಾಡೋದ್ರಲ್ಲಿ ಯಾವ ತರದ ಅನುಮಾನನೂ ಇಲ್ಲ. ನೋಡಿ, ಬಹಳ ಜನ ಅನ್ಕೊಂಡ್ಬಿಡ್ತಾರೆ ಎರಡು ವರ್ಷ ತನಕ ಕಾಯ್ಬೇಕು, ಒಂದ್ ವರ್ಷದೊಳಗೆ ನಮಗೆ ದುಡ್ಡು ಸಿಗೋದಿಲ್ಲ ಅಥವಾ ಅದನ್ನ ಮಾರಾಟ ಮಾಡಕ್ ಆಗೋದಿಲ್ಲ, ಆದ್ರೆ ಬಳಕೆ ಮಾಡಬಹುದು ನಾವು ಅಥವಾ ಸ್ನೇಹಿತರಿಗೆ ಸಂಬಂಧಿಕರಿಗೆ ಕೊಡಬಹುದು ಅಂತ ಅನ್ಕೊಂಡು ಮಾತಾಡದಿದೆ. ಆದ್ರೆ ತಾವ್ ಹೇಳಿದಂಗೆ ವ್ಯವಸ್ಥಿತವಾಗಿ ಇದರ ಕಾಳಜಿಯಲ್ಲಿ ಕೃಷಿಯಲ್ಲಿ ತೊಡಸ್ಕೊಂಡ್ರೆ 10-12 ತಿಂಗಳಲ್ಲಿ ಕಟಾವ್ ಮಾಡಬಹುದು, ದುಡ್ಡನ್ನು ಕಾಣಬಹುದು ಅಲ್ವಾ? ಖಂಡಿತ, 10 ತಿಂಗಳಲ್ಲೇ. ನೋಡಿ ನೋಡಿ, ಬೆಳೆಸಿದ ಮೇಲೆ ಕಟಾವು, ಮಾರಾಟ ಮತ್ತೆ ಮುಂದಿನ ಕ್ರಮಗಳ ಬಗ್ಗೆ ತಮ್ಮ ಸಲಹೆಗಳೇನು? ಮೀನು ಇವಾಗ ಬೆಳೆದಿದೆ, ರೈತನಿಗೆ ತುಂಬಾ ಖುಷಿಯಾಗಿತ್ತು, ಯಾಕೆಂದ್ರೆ ಮೀನುಗಳು ಎಲ್ಲ ಕಾಣಿಸ್ತಾ ಇರುತ್ತೆ, ಆಹಾರ ಹಾಕುವಾಗ ಅವುಗಳೆಲ್ಲ ಸಂಭ್ರಮದಿಂದ ನೀರಲ್ಲಿ ಈಜೋದು, ಇವೆಲ್ಲ ತುಂಬಾ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಈಗ ನಾವು ಕೊಯ್ಲು ಮಾಡೋ ಸಮಯ ಬಂತು, ಮೀನಿಗೆ ಬೇಡಿಕೆ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ಕೋಬೇಕು. ಬೇಕಾದಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಯ್ಲು ಮಾಡಿಬಿಡ್ತಾರೆ, ಮೀನು ನೀರಿಂದ ತೆಗೆದ್ಮೇಲೆ ಸತ್ತೋಗುತ್ತೆ, ಆಮೇಲೆ ಅದನ್ನ ಮಾರಾಟ ಮಾಡಕ್ ಹೋದ್ರೆ ಆಗದೇ ಇಲ್ಲ, ಹಾಗೆ ದುಡುಕ್ಬಾರ್ದು. ನಮ್ಮಲ್ಲಿ ಏನು ಅಂದ್ರೆ ಹಬ್ಬ ಹರಿದಿನಗಳು ಕೆಲಸದಲ್ಲಿ ಮೀನ್ ತಿನ್ನಲ್ಲ, ನಿಮ್ಗೆ ಗೊತ್ತಿದೆ. ನೋಡ್ಕೊಂಡು ಮೀನಿಗೆ ಬೇಡಿಕೆ ಇದ್ರೆ ಅಂತ ಟೈಮಲ್ಲಿ ನಾವು ಕೊಯ್ಲು ಮಾಡಬೇಕು. ಆಮೇಲೆ ಇತ್ತೀಚೆಗೆ ಜೀವಂತ ಮೀನುಗಳನ್ನ ಜನಗಳು ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಯಾಕೆಂದ್ರೆ ಅದು ಫ್ರೆಶ್ ಇರುತ್ತೆ ಅಂತ ಹೇಳಿ. ಆಮೇಲೆ ಆ ಮೀನ್ಗೆ ಒಂದ್ ಸ್ವಲ್ಪ ಹೆಚ್ಚು ದುಡ್ಡು ಕೊಡೋದಕ್ಕೂ ಅವರು ತಯಾರಿರ್ತಾರೆ. ಹೌದು, ನಿಜ. ಹಾಗಾಗಿ ನಾವು ಜೀವಂತ ಮೀನುಗಳ ಮಾರಾಟಕ್ಕೆ ಗಮನ ಕೊಡಬೇಕು, ಇದರಿಂದ ರೈತನಿಗೂ ಹೆಚ್ಚಿನ ವರಮಾನ ಖಂಡಿತ ಬರುತ್ತೆ. ಹೌದು, ಮತ್ತೆ ಗ್ರಾಹಕರು ಹುಡ್ಕೊಂಡು ಬರ್ತಾರೆ, ನೋಡಿ ತಾಜವಾಗಿ ಸಿಗುತ್ತೆ, ಜೀವಂತವಾಗಿ ಸಿಗುತ್ತೆ, ಅವನ್ನ ತಿಂದ್ರೆ ನಮ್ಗೆ ಅನುಕೂಲ ಅನ್ನೋ ಒಂದು ಆಲೋಚನೆಯಲ್ಲಿ ಇಂಥವ್ರಿಂದ ಸಿಗುತ್ತಂತ ಅನ್ಕೊಂಡು ಹುಡ್ಕೊಂಡು ಬರ್ತಾರೆ, ನಾವು ಕರೆಯೋದು ಬೇಡ ಅಲ್ವಾ? ಹೌದು, ಖಂಡಿತ. ನೋಡಿ, ಸತ್ ಮೀನು ಅಂತ ಹೇಳಿದ್ರೆ ನಾವು ತಗೊಳ್ಳುವಾಗ ಎಲ್ಲೋ ಒಂದ್ ಕಡೆ ಅನುಮಾನ ಇರುತ್ತೆ, ಇದು 2 ಗಂಟೆ ಹಿಂದೆ ಸತ್ತಿದ್ಯೋ, 1 ದಿವಸ ಹಿಂದೆ ಸತ್ತಿದ್ಯೋ, ಅಥವಾ ಈ ಮಂಜುಗಡ್ಡೆನೆಲ್ಲ ಅದನ್ನ ರಿಸರ್ವೇಶನ್ ಮಾಡಿದಾರೋ ಇಲ್ವೋ, ಏನೇನೋ ಅನುಮಾನಗಳು ಬರುತ್ತೆ, ಅದನ್ನ ನಾವು ಮೀನ್ ತಗೊಂಡು ಹೋಗ್ತೀವಿ. ಬಟ್ ಈ ಜೀವಂತ ಮೀನುಗಳನ್ನ ನಾವು ನೋಡಿದ್ರೆ ನಮ್ಗೆ ಈ ತರ ಯಾವ ಅನುಮಾನನೂ ಇರಲ್ಲ, ಆರಾಮಾಗಿ ಕೊಂಡ್ಕೋಬಹುದು. ನಿಜ, ಕೊಡಗು ಜಿಲ್ಲೆಯಲ್ಲಿ ಈ ಪ್ರಯತ್ನಗಳು ಸಾಗ್ತದವೆ. ಈ ಒಂದು ನಿಟ್ಟಿನಲ್ಲಿ ತಾವು ಏನು ಹೇಳ್ಬೋದು, ಈಗ ಜೀವಂತ ಮೀನುಗಳನ್ನ ನಾವು ಮಾರಾಟ ಮಾಡುವಾಗ ನೀರಿನ ಪ್ರಮಾಣ ಎಷ್ಟಿರ್ಬೇಕು ಅಥವಾ ಎಂತ ಒಂದು ರಚನೆಯನ್ನ ಇಟ್ಕೊಂಡಿರ್ಬೇಕು? ಈಗ ಕೊಡಗಿನಲ್ಲಿ ಏನ್ ಮಾಡ್ತಾರೆ, ರಸ್ತೆ ಪಕ್ಕದಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಆಗ್ತದೋ ಅವರ ಜಮೀನಿನ ಬದಿಯಲ್ಲಿ ಒಂದು ಶೆಡ್ ತರ ಮಾಡಿಕೊಂಡು ಮಾರಾಟ ಮಾಡೋದಿದೆ. ಅವ್ರದೇ ಆದ ಒಂದು ಗ್ರಾಹಕರ ಬಳಗವನ್ನ ಇಟ್ಕೊಂಡು ಈಗೆಲ್ಲ ವಾಟ್ಸಪ್, ಫೇಸ್ಬುಕ್ ಮತ್ತೊಂದು ಮಗದೊಂದು ಇರೋದ್ರಿಂದ ಮಾಹಿತಿ ಕೊಟ್ಬಿಡ್ತಾರೆ, ಜನ ನನಿಬೇಕು ನಿನ್ನಬೇಕು ಅಂತ ಅನ್ಕೊಂಡು ಹುಡ್ಕೊಂಡು ಬರ್ತಾರೆ. ತಾಜಾ ಮೀನುಗಳನ್ನ ಮಾರಾಟ ಮಾಡ್ಲಿಕ್ಕೆ ರಚನೆ ಹೇಗಿರ್ಬೇಕು, ಎಷ್ಟ್ ನೀರ್ ಇರ್ಬೇಕು, ಅಥವಾ ಏನು ಇಡೀ ದಿನ ಅದೇ ನೀರೇ ಸಾಕಾಗ್ತದ, ಇದ್ರ ಬಗ್ಗೆ? ತುಂಬಾ ಜಾಸ್ತಿ ಮೀನಿದ್ರೆ ನಾವು ರಸ್ತೆ ಬದಿನಲ್ಲಿ ಜೀವಂತ ಮೀನುಗಳನ್ನ ಕಾಪಾಡ್ಕೊಂಡು ಅದನ್ನ ಮಾರೋದ್ ಕಷ್ಟ. ಅಂತ ಟೈಮಲ್ಲಿ ನಾವು ಚೆನ್ನಾಗಿ ಒಂದು ಪಬ್ಲಿಸಿಟಿ ಕೊಟ್ಟು ಜನಗಳೇ ಕೊಳದ ಹತ್ರ ಬರೋ ತರ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಹೌದು, ಇಲ್ಲದೇ ಸಣ್ಣ ಪ್ರಮಾಣದಲ್ಲಿ ಆದ್ರೆ ಟ್ರೈಲರ್ ಇರುತ್ತೆ ನೋಡಿ, ಜೀಪ್ ಟ್ರೈಲರ್ ಪ್ಲಾಸ್ಟಿಕ್ ಲೈನಿಂಗ್ ಆತರ ಏನಾದ್ರು ಒಂದು ಶೀಟ್ ಹಾಕಿ ಅದರಲ್ಲಿ ನೀರ್ ತುಂಬಿ ಅಲ್ಲಿ ಜೀವಂತ ಮೀನುಗಳನ್ನ ಇಟ್ಕೊಂಡು ಮಾರ್ಬೋದು. ಈಗ ಒಳ್ಳೆ ಪ್ಲಾಸ್ಟಿಕ್ ತಾಟ್ಪಾಲ್ ಅನ್ನ ಉಪಯೋಗಿಸಿಕೊಂಡು ಅದನ್ನ ತೊಟ್ಟಿ ರೀತಿಯಲ್ಲಿ ಮಾಡಿ ಅದರಲ್ಲಿ ನೀರನ್ನ ತುಂಬಿ ಮೀನನ್ನ ಬಿಟ್ಟು ಗ್ರಾಹಕರು ಬಂದಂಗೆಲ್ಲ ಕೊಡಬಹುದು ಅಲ್ವಾ? ಹೌದು, ಖಂಡಿತ ಖಂಡಿತ. ಅದೇ ಕೆಲವೊಂದ್ಸಾರಿ ಮೀನು ಸಾಕಿರುವ ಜಾಗಕ್ಕೆ ಜನ ಬಂದು ಹೋಗೋದು ಕಷ್ಟ ಆದೀತು, ರಸ್ತೆಯಿಂದ ದೂರ ಆದೀತು, ಈ ತರ ಅನಾನುಕೂಲ ಇರೋರು ಈ ಕ್ರಮ ಮಾಡಬಹುದು. ರಸ್ತೆ ಪಕ್ಕದಲ್ಲೇ ಕೊಳಗಳು ಇದ್ದು ಅಥವಾ ಮೀನು ಕೃಷಿಯನ್ನು ಮಾಡಿರೋರು ಆಗ್ಲೇ ತಕ್ಷಣ ಹಿಡಿದು ಕೊಡೋ ತರ ಮಾಡಿದ್ರೆ ಇನ್ನೂ ಒಳ್ಳೇದೆ. ಖಂಡಿತ, ಯಾಕೆಂದ್ರೆ ಕೊಳಗಳು ತುಂಬಾ ರಸ್ತೆ ಚೆನ್ನಾಗಿಲ್ದಿರೋ ಜಾಗಗಳಲ್ಲಿ ಇರ್ಬೋದು, ಅಂತ ಟೈಮಲ್ಲಿ ಗ್ರಾಹಕರನ್ನ ಅಲ್ಲಿ ಬನ್ನಿ ಅಂತ ಹೇಳಕ್ ಕಷ್ಟ. ಹಾಗಾಗಿ ಎಲ್ಲಿ ಜನಗಳ ಓಡಾಟ ಇರುತ್ತೋ ಅಂತ ಕಡೆ ನಾವು ಈ ತರ ಟೆಂಪರರಿ ಒಂದು ವ್ಯವಸ್ಥೆ ಮಾಡಿಕೊಂಡು ಜೀವನ ಮೀನ್ ಮಾರೋದಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಹೇಳಿದಂಗೆ ಕೊಡಗಿನಲ್ಲಿ ಮೀನನ್ನ ಇಷ್ಟಪಟ್ಟು ಸೇವನೆ ಮಾಡೋರಿದ್ದಾರೆ, ಬೇಡಿಕೆನೂ ಇದೆ. ನಮ್ಮ ಕೃಷಿಕರು ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಅದರಿಂದನೂ ಆದಾಯ ಸಿಗುತ್ತೆ. ಅದು ಸಣ್ಣವರು ದೊಡ್ಡವರಂತಲ್ಲ, ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಆ ಭಾಗದಲ್ಲಿ ರೈತರು ಮೀನು ಕೃಷಿಯಲ್ಲಿ ತೊಡಸ್ಕೊಂಡ್ರೆ ಉತ್ತಮವೇ ಅಲ್ವಾ? ಖಂಡಿತ ಖಂಡಿತ, ಹೇಳೋದು ನಿಜ. ಡಾಕ್ಟ್ರೆ, ಕಟಾವಿನ ನಂತರ ಮುಂದಿನ ಹಂಗಾಮಿಗೆ ಅಥವಾ ನಂತರದ ಮೀನು ಸಾಕಾಣಿಕೆಗೆ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕಂತ ಹೇಳ್ತೀರಿ? ಕಟಾವು ಮಾಡಿದ್ಮೇಲೆ ತಿರ್ಗಾ ಸುಮ್ನೆ ನೀರ್ ತುಂಬಿ ಮೀನಿನ ಮರಿ ಬಿತ್ತನೆ ಮಾಡ್ತೀನಿ ಅನ್ನೋ ತಪ್ಪು ಮಾಡಬಾರ್ದು. ನೀರೆಲ್ಲ ಖಾಲಿ ಮಾಡಿದ್ಮೇಲೆ ಚೆನ್ನಾಗಿ ಕೊಳ ಒಣಗಿ ಕೆಳಗಡೆ ಇರೋ ಮಣ್ಣೆಲ್ಲ ಬಾಯಿ ಬಿಡುತ್ತಲ್ಲ ಆ ಒಂದು ಹಂತಕ್ಕೆ ತಗೊಂಡ್ ಹೋಗಿ ಆಮೇಲೆ ಹಿಂದೆ ಹೇಳಿದ ತರ ನಾವು ಗೊಬ್ಬರಗಳು ಹಾಕಿ ಒಂದಡಿ ನೀರ್ ಕಟ್ಟಿ ಆಮೇಲೆ ಮೂರಿಂದ ಐದಡಿಗೆ ನೀರನ್ನ ಏರಿಸಿ ಬಿತ್ತನೆ ಮಾಡ್ಬೇಕು. ಅಂದ್ರೆ ಅದೇ ನೀರಿನಲ್ಲಿ ಮೀನುವರಿಗಳನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು, ಆ ನೀರನ್ನ ಪೂರ್ಣ ಖಾಲಿ ಮಾಡ್ಬೇಕು. ಕೆಲವೊಬ್ರು ಸ್ವಲ್ಪ ಎತ್ತರದ ಜಾಗದಲ್ಲಿ ಮಾಡ್ಕೊಳ್ತಾರೆ, ನೀರು ಸಲೀಸಾಗಿ ಹೊರಗಡೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ತಗ್ಗು ಪ್ರದೇಶದಲ್ಲಿ ಇರೋರು ಮೋಟರಿಂದ ಹೊರಗಡೆ ನೀರನ್ನ ಹಾಕ್ಬಿಟ್ಟು ಖಾಲಿ ಮಾಡಿ ಒಣಗಿಸಿ ಮತ್ತೆ ಸಿದ್ಧತೆ ಮಾಡ್ಕೊಂಡ್ರೆ ಒಳಿತು ಅಂತ ಹೇಳ್ತಾ ಅಲ್ವಾ? ಹೌದೌದು, ತಗ್ಗಿನ ಪ್ರದೇಶದಲ್ಲಿ ನಾವು ಪಂಪ್ ಎಲ್ಲ ಯೂಸ್ ಮಾಡ್ಬೇಕಾಗುತ್ತೆ. ಹೆಚ್ಚಿನ ಪ್ರದೇಶದಲ್ಲಾದ್ರೆ ಅದು ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆಯಿಂದನೆ ನೀರನ್ನ ಖಾಲಿ ಮಾಡಬಹುದು, ಯಾವ ತೊಂದರೆನೂ ಆಗಲ್ಲ. ನಿಜ ನಿಜ ನಿಜ, ಯಾವ ಜಾಗದಲ್ಲಿ ಕೊಳ ಇದೆಯೋ ಅದ್ರ ಮೇಲೆ ನಾವು ನಿರ್ಧಾರ ತಗೋಬೇಕಾಗುತ್ತೆ. ಕೊಡಗಿನಲ್ಲಿ ಮಹಶೀರ್ ಮೀನು ಇದೆ, ತಿಲಾಫಿಯ ಮೀನನ್ನು ಸಾಕ್ತಾರೆ, ರೋಹು, ಕಾಟ್ಲ, ಹುಲ್ಗೆಂಡೆ, ಸಾಮಾನ್ಯ ಗೆಂಡೆ ಈ ರೀತಿಯ ಮೀನುಗಳನ್ನು ಸಾಕೋದಿದೆ. ಹೌದು, ಜನಗಳಿಗೆ ನೋಡ್ಲಿಕ್ಕೆ ಕುತೂಹಲ, ಮತ್ತೆ ಮಕ್ಕಳಿಗೂ ಸಣ್ಣವಿದ್ದಾಗ ಅಥವಾ ಬೆಳೆದಂತೆ ಅದನ್ನ ಹಿಡ್ಕೊಂಡು ಆನಂದ ಪಡೋದಿದೆ. ಒಂದ್ ರೀತಿಯಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೂ ಇದೊಂದು ಉತ್ತೇಜನ ನೀಡುತ್ತೆ ಅಲ್ವಾ? ಖಂಡಿತ, ಇವಾಗ ನೋಡಿ ನಮ್ಮ ಕಾವೇರಿ ನದಿ ಇಡೀ ಪ್ರಪಂಚದಲ್ಲೇ ಬಹಳ ಒಂದು ಪ್ರಸಿದ್ಧಿ. ಈ ಕ್ರೀಡಾ ಮೀನು ಅಂತ ಹೇಳ್ತಾರಲ್ಲ ಮೈಸೂರು ಮೀನ್ಗೆ ಬಹಳ ಪ್ರಸಿದ್ಧಿ. ಯುರೋಪ್, ನಾರ್ತ್ ಅಮೆರಿಕಾದಿಂದೆಲ್ಲ ಪ್ರವಾಸಿಗರು ಬಂದು ಒಂದ್ ತಿಂಗಳು ಎರಡು ತಿಂಗಳು ಅವರಲ್ಲಿ ಕ್ಯಾಂಪ್ ಮಾಡಿ ಈ ಮೈಸೂರನ್ನ ಹಿಡಿದು ಆ ದೊಡ್ಡ ಮೀನ ಕೈಯಲ್ಲಿ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಅದನ್ನ ತಿರ್ಗಾ ವಾಪಸ್ ನದಿಗೆ ಬಿಟ್ಬಿಟ್ಟು ಅವರು ಬಹಳ ಖುಷಿ ಪಟ್ಕೊಂಡು ಆ ನೆನಪಿನಲ್ಲಿ ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾರೆ. ಈಗೀಗ ನಮ್ಮ ಶ್ರೀಮಂತ ವರ್ಗ ಆಗ್ಲಿ ಅಥವಾ ಮಧ್ಯಮ ವರ್ಗದವ್ರಿಗಾಗ್ಲಿ ಹ್ಯಾಂಗ್ಲಿಂಗ್ ಅನ್ನೋದು ಒಂದು ಬಹಳ ಮನಸ್ಸಿಗೆ ಮುದ ಕೊಡೋ ಒಂದು ಪ್ರಕ್ರಿಯೆ ಅನ್ನೋದು ಈಗೆಲ್ಲ ಅರ್ಥವಾಗ್ತಾ ಇದೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಆಮೇಲೆ ನಾರ್ತ್ ಈಸ್ಟರ್ನ್ ರೀಜನ್ ಗೌಹಾಟಿ ಅಲ್ಲೆಲ್ಲ ರೆಸಾರ್ಟ್ ಗಳಲ್ಲಿ ದೊಡ್ಡ ದೊಡ್ಡ ಕೊಳಗಳನ್ನ ಮಾಡಿ ಅಲ್ಲಿ ಮೈಸೂರು ಮೀನನ್ನ ಬಿತ್ತನೆ ಮಾಡಿ ಅವುಗಳನ್ನ ಹಿಡಿಯೋದಕ್ಕೂ ಕಾಂಪಿಟೇಷನ್ ಗಳೆಲ್ಲ ಮಾಡ್ತಾರೆ. ಕಾಂಪಿಟೇಷನ್ ಮಾಡಿ ಪ್ರೈಸ್ ಗಳೆಲ್ಲ ಅವರು ಕೊಡ್ತಾರೆ. ವರ್ಷದಲ್ಲಿ ಒಂದು ಎರಡು ಸಲ ಈ ತರ ಮಾಡ್ತಾರೆ. ಹರಂಗಿ ಜಲಾಶಯದಲ್ಲಿ ಈಗಲೂ ಮಹಶೀರ್ ಮೀನು ಇದಾವೆ, ಅದನ್ನ ಸಂರಕ್ಷಣೆಯತ್ತ ಮೀನುಗಾರಿಕೆ ಇಲಾಖೆ ಆದ್ಯ ಗಮನ ಕೊಟ್ಟಿದೆ. ಯಾರು ಹಿಡಿಯಂಗಿಲ್ಲ, ಯಾರು ಬಳಸಂಗಿಲ್ಲ. ಡಾಕ್ಟ್ರೆ, ಕೊಡಗಿನಲ್ಲಿ ಹೋಮ್ ಸ್ಟೇಗಳಿದಾವೆ, ರೆಸಾರ್ಟ್ಗಳಿದಾವೆ, ಪ್ರವಾಸಿಗರು ಬಂದು ಹೋಗ್ತಾರೆ, ತಂಗ್ತಾರೆ. ಕೆಲವೊಬ್ರು ತಮ್ಮ ತೋಟಗಳಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಿಕೊಂಡು ಮೀನುಗಾರಿಕೆ ಇಲಾಖೆಯ ಸಹಾಯ ಪಡ್ಕೊಂಡು ಸವಲತ್ತುಗಳನ್ನ ಉಪಯೋಗಿಸಿಕೊಂಡು ಅಂದಚಂದವಾಗಿ ರೂಪಗೊಳಿಸಿಕೊಂಡು ಅಲ್ಲಿ ಸುತ್ತಾಡ್ಕೊಂಡು ಅಲ್ಲಿಯ ಪರಿಸರವನ್ನು ಆಸ್ವಾದಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ, ಅದರಿಂದ ಆದಾಯವನ್ನು ಗಳಿಸ್ತಾರೆ. ಈ ಮಧ್ಯದಲ್ಲಿ ಎಲ್ಲಿ ಮೀನು ಸಾಕಿದ್ರೋ ಅಲ್ಲಿ ಬಾತುಕೋಳಿಗಳನ್ನ ಅಥವಾ ಇತರೆ ಪ್ರಾಣಿ ಪಕ್ಷಿಗಳನ್ನು ಸಾಕೋದಿದೆ. ಈ ಮೀನಿಗೂ ಬಾತುಕೋಳಿಗೂ ಏನಾದರೂ ಸಂಬಂಧ ಇದೆಯಾ? ಒಂದು, ಆಮೇಲೆ ಮೀನು ಕೃಷಿ ಕೈಗೊಳ್ಳೋದ್ರಿಂದ ಆ ನೀರನ್ನ ತೋಟಗಳಿಗೆ ಬಳಕೆ ಮಾಡ್ಕೊಳ್ತಾರಲ್ಲ, ಅದರಿಂದ ಯಾವ ರೀತಿ ಅನುಕೂಲಗಳಾಗಬಹುದು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಬಹುದಾ? ನೋಡಿ, ಈ ಬಾತುಕೋಳಿ ಆಹಾರ ತಿನ್ಮೇಲೆ ಅವುಗಳ ಹಿಕ್ಕೆ ಇರುತ್ತೆ ನೋಡಿ, ಡ್ರಾಪಿಂಗ್ಸ್, ಅವು ನೀರಿಗೆ ಗೊಬ್ಬರ ಆಗುತ್ತೆ. ಇದೊಂಥರ ರೀಸೈಕ್ಲಿಂಗ್. ಇದು ಮೀನು ಯಾವ ಕೊಳದಲ್ಲಿ ಬೆಳೆಸ್ತೀವೋ ಆ ನೀರಲ್ಲಿ ಫಲವತ್ತತೆ ಹೆಚ್ಚಿರುತ್ತೆ. ಈ ನೈಟ್ರೋಜನ್ ಮತ್ತು ಫಾಸ್ಫರಸ್ ಈ ಒಂದು ಅಂಶ ಆ ಕೊಳದ ನೀರಿನಲ್ಲಿ ಹೆಚ್ಚಿರುತ್ತೆ. ಈ ಕೊಳದ ನೀರನ್ನ ನಾವು ವ್ಯವಸಾಯಕ್ಕೆ ಉಪಯೋಗಿಸಿದ್ರೆ ಅಲ್ಲಿ ಬರೋ ಬೆಳೆಗಳನ್ನು ಪ್ರೇರಕ ಆಗುತ್ತೆ, ಹೆಚ್ಚು ಬೆಳೆನೂ ಬೆಳಿಬಹುದು. ಬಾತುಕೋಳಿಗಳು ಮೀನನ್ನ ತಿನ್ನೋದಿಲ್ಲ ಅಲ್ವಾ? ಒಂದು ಸೈಜ್ ಬೆಳೆದ ಮೇಲೆ ಮೀನು ಬಾತುಕೋಳಿಗಳು ತಿನ್ನಕ್ಕಾಗಲ್ಲ. ಓ ಹಾಗೆ, ಸಣ್ಣವಿದ್ದಾಗೆ ಬಿಡಬಾರ್ದು, ಅದನ್ನ ನಾವು ನೋಡ್ಕೋಬೇಕು. ಹಾಗೆ ಬಾತುಕೋಳಿಗಳು ಅಲ್ಲಿ ಓಡಾಡ್ತಾ ಇದ್ರೆ ಕೆಲವೊಂದ್ಸಾರಿ ಮುಳುಗಿ ಹೇಳಿದ್ರೆ ಅಲ್ಲಿಯ ಆಮ್ಲಜನಕದ ಪ್ರಮಾಣ ಹೆಚ್ಚಾಗುತ್ತೆ, ಅನುಕೂಲಕರ ಪರಿಸರ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಏನಂತೀರಿ? ಅದು ಒಂದ್ ರೀತಿಯಲ್ಲಿ ಹೌದು, ಬಟ್ ಆದ್ರೆ ಅಂತಹ ಒಂದು ಗಣನೀಯವಾಗಿ ಪರಿಣಾಮ ಬೀರಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೇನು ತುಂಬಾ ಬಾತುಕೋಳಿಗಳನ್ನ ಬಿಡಲ್ಲ, ಒಂದ್ ಎರಡೋ ನಾಲ್ಕೋ ಬಿಟ್ಟಿರ್ತೀವಿ. ಕೆಲವೊಬ್ರು ಹತ್ತಿಪ್ಪತ್ತು ಬಾತುಕೋಳಿಗಳನ್ನ ಅವರವರ ಅವುಗಳಿಂದ ನೀರು ಆಕ್ಸಿಜನೇಟ್ ಆಗುತ್ತೆ ಅಥವಾ ಆಮ್ಲಜನಕ ವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ. ಅದೇ ಅವರವರ ಜಲ ವಿಸ್ತೀರ್ಣಕ್ಕೆ ತಕ್ಕಂತೆ ಬಾತುಕೋಳಿಗಳನ್ನ ಬಿಟ್ಕೊಂಡು ಆ ಮೂಲಕ ಅಲ್ಲಿಯ ಪರಿಸರವನ್ನು ಅಂದಗೊಳಿಸಲಿಕ್ಕೆ ಮತ್ತೆ ಬಾತುಕೋಳಿಗಳ ಮೊಟ್ಟೆಯನ್ನ ಮಾರಾಟ ಮಾಡೋದು ಅಥವಾ ಮರಿಗಳನ್ನು ಹೆಚ್ಚಿಗೆ ಮಾಡಿ ಮಾರಾಟ ಮಾಡೋದು ಇನ್ನು ಬೇರೆ ಬೇರೆ ರೀತಿಯ ಅನುಕೂಲಕರವಾದ ಸಂಗತಿಗಳನ್ನು ಕಾಣೋದಿದೆ. ಹೌದು. ಕೆಲವೊಬ್ಬರು ಮೀನು ಮರಿಗಳನ್ನ ಬಿಟ್ಟ ತಕ್ಷಣ ಏನ್ ಮಾಡ್ತಾರೆ, ಅವು ಒಟ್ಟಾರೆ ಕೊಳದಲ್ಲಿ ಅಥವಾ ಹೊಂಡದಲ್ಲಿ ಅಡ್ಡಾಡ್ಕೊಂಡು ಬೆಳೆಯೋದು ಬೇಡ, ಆಮೇಲೆ ಅವುಗಳು ಸಮಸ್ಯೆಗೆ ಸಿಕ್ಕಾಕೊಳ್ಬಹುದು ಅಂತ ಅನ್ಕೊಂಡು ಮೊದಲು ಸಣ್ಣ ಪಂಜರದಲ್ಲಿ ಸಾಕಿ ಆಮೇಲೆ ಬೆಳೆದಂಗೆಲ್ಲ ಬಿಡುಗಡೆ ಮಾಡ್ತಾರೆ. ಈಗನೂ ಮಾಡ್ಕೊಳ್ಬಹುದಲ್ವಾ? ಹೇಗೆ? ನಾವು ಈ ಭತ್ತನ ಮೊದಲು ನಾವು ಒಂದ್ ಸಣ್ಣ ಜಾಗದಲ್ಲಿ ಸಸಿಗಳು ಎಲ್ಲ ಬಂದ್ಮೇಲೆ ಆಮೇಲೆ ನಾಟಿ ಮಾಡ್ತೀವಿ ಅಲ್ಲ? ನಿಜ ನಿಜ. ಅದೇ ತರಹನೇ ಈ ಸಣ್ಣ ಸಣ್ಣ ಮರಿಗಳು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಅವುಗಳನ್ನ ಪಂಜರದಲ್ಲಿ ಒಂದು ಮಟ್ಟಕ್ಕೆ 5 ಸೆಂಟಿಮೀಟರ್ ಆ ಗಾತ್ರಕ್ಕೆ ಬೆಳೆಸಿ ಆಮೇಲೆ ಕೊಳಗಳಿಗೆ ಬಿಟ್ರೆ ಖಂಡಿತ ಅವುಗಳ ಸರ್ವೈವಲ್ ಅಂತಾನೆ ಹೇಳ್ತೀವಿ, ಅವುಗಳ ಬದುಕುಳಿಯೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಹೇಳೋ ಪ್ರಕಾರ ಮೊದಲ ಹಂತದಲ್ಲಿ ಪಂಜರದಲ್ಲಿ ಬೆಳೆಸೋದು ಒಳ್ಳೇದು, ಇಲ್ಲದೆ ಅದಕ್ಕೋಸ್ಕರ ನರ್ಸರಿ ಪಾಂಡ್ಸ್ ಅಂತ ಇರುತ್ತೆ, ಅಂದ್ರೆ ಮೀನು ಮರಿ ಪಾಲನೆ ಮಾಡೋದಕ್ಕೆನೆ ಕೊಳಗಳಿರುತ್ತೆ. ಆ ಕೊಳದಲ್ಲಿ ವಿಶೇಷವಾದ ಒಂದು ಕ್ರಮಗಳನ್ನ ಉಪಯೋಗಿಸಿ ಚಿಕ್ಕ ಮರಿಯನ್ನ ದೊಡ್ಡ ಮರಿಯಾಗಿ ಬೆಳೆಸ್ತೀವಿ. ಎಷ್ಟು ದಿನಗಳ ಕಾಲ ಈ ರೀತಿ ಕ್ರಮ ಕೈಗೊಳ್ಳಬಹುದು? ಎಷ್ಟು ದಪ್ಪ ಆಗೋ ತನಕ ತಂದ ಮರಿಗಳನ್ನ ಈ ರೀತಿ ಬೆಳೆಸಿ ಆಮೇಲೆ ದೊಡ್ಡವಾಗ್ಲಿಕ್ಕೆ ಅನುವು ಮಾಡಿಕೊಡ್ಬಹುದು? ನೋಡಿ, ನಾವು 5 ಸೆಂಟಿಮೀಟರ್ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಹೇಳಿದ್ರೆ 30-60 ದಿವಸದಲ್ಲಿ ಬೆಳೆಸಬಹುದು. ಈ ಕೊಳಗಳಲ್ಲಿ ನಾವು 5 ಸೆಂಟಿಮೀಟರ್ ಮರಿ ಬಿತ್ತನೆ ಮಾಡ್ತೀವಿ, ಅದೇ ನಾವು ಜಲಾಶಯ ಕೆರೆಗಳಲ್ಲಿ ಬಿತ್ತನೆ ಮಾಡೋದಕ್ಕೆ 10 ಸೆಂಟಿಮೀಟರ್ ಮರಿನ ಸಲಹೆ ಕೊಡೋದು. 10 ಸೆಂಟಿಮೀಟರ್ ಬೆಳೆಸೋದಕ್ಕೆ 90-100 ದಿನ ಬೇಕಾಗುತ್ತೆ. ಕೆರೆಗಳಿಗೆ ಮತ್ತೆ ಜಲಾಶಯಗಳಿಗೆ 5 ಸೆಂಟಿಮೀಟರ್ ಬಿಡಬಾರ್ದು, 10 ಸೆಂಟಿಮೀಟರ್ ಉದ್ದದ ಮರಿ ಬಿಡಬೇಕು. ಕೊಳಗಳು ಈ ಆಹಾರ ಗೊಬ್ಬರ ಎಲ್ಲ ಕೊಡ್ತೀವಲ್ಲ ಅಂತ ಕೊಳಗಳಲ್ಲಿ, ಅಂದ್ರೆ ನಮ್ಮ ಕೆರೆ ಮತ್ತೆ ಜಲಾಶಯಗಳು ಅವು ಸಾರ್ವಜನಿಕ ಸ್ವತ್ತು ನೋಡಿ, ಅಲ್ಲಿ ನಾವು ಯಾವ ಕೃತಕ ಆಹಾರ ಗೊಬ್ಬರ ಕೊಡಬಾರ್ದು. ಅಂತ ಕಡೆ ನಾವು 10 ಸೆಂಟಿಮೀಟರ್ ಉದ್ದದ ಮರಿಗಳನ್ನ ಬಿಡಬೇಕು. ಕೊಳಗಳಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅವು, ಅಲ್ಲಿ ನಾವು ಆಹಾರ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ, ಅಂತ ಕಡೆ 5 ಸೆಂಟಿಮೀಟರ್ ಮರಿನ. ಈಗಾಗಲೇ ಮೀನುಗಾರಿಕೆ ಇಲಾಖೆ ಮೀನು ಮರಿಗಳನ್ನ ಬೆಳೆಸಿ ವಿತರಣೆ ಮಾಡ್ತಾ ಇದೆ, ಆಮೇಲೆ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ. ಮೀನು ಕೃಷಿಯಲ್ಲಿ ಮತ್ತಷ್ಟು ಸುಧಾರಣೆಗಳು ಕಾಣ್ತದವೆ, ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ರೀತಿಯ ತಾಂತ್ರಿಕತೆ ಹೊಸ ಹೊಸ ರೂಪವನ್ನ ತಳಿತಾ ಇದೆ. ಮೀನು ಸಾಕಾಣಿಕೆಗೆ ಹೊಂಡಗಳೇ ಬೇಕಂತೇನಿಲ್ಲ. ಮುಂದಿನ ಹಂತದಲ್ಲಿ ನಾವು ನೋಡೋದಾದ್ರೆ ಕೃತಕವಾಗಿ ಹೊಂಡಗಳನ್ನ ಮಾಡೋದು ಅಥವಾ ತೊಟ್ಟಿಗಳನ್ನ ಮಾಡೋದು, ಅಲ್ಲಿ ಮೀನುಗಳನ್ನ ಸಾಕೋದು, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ನವೀನ ಪದ್ಧತಿಯಲ್ಲಿ ಪಂಜರದಲ್ಲಿ ಸಣ್ಣ ಮರಿಗಳನ್ನ ದೊಡ್ಡ ಮರಿ ಮಾಡೋದಕ್ಕೆ ಅಂತ, ಹಾಗೆ ದೊಡ್ಡ ಮರಿನ ಟೇಬಲ್ ಸೈಜ್ ಅಂದ್ರೆ ಮಾರಾಟ ಮಾಡೋ ಯೋಗ್ಯತೆ ಗಾತ್ರಕ್ಕೆ ಬೆಳೆಸೋದಕ್ಕೆ ಪಂಜರಗಳನ್ನು ಉಪಯೋಗಿಸಬಹುದು. ಅದೇ ಈಗಾಗಲೇ ಸ್ವಲ್ಪ ರೈತರುಗಳಿಗೂ ಪಂಜರದ ಮೀನು ಸಾಕಣೆ ಅಂದ್ರೇನು ಅಂತ ಗೊತ್ತಾಗಿದೆ. ವಾಣಿಜ್ಯ ಮಟ್ಟದಲ್ಲಿ ಪಂಜರ ಮೀನು ಸಾಕಣೆ ಇನ್ನೂ ಬಂದಿಲ್ಲ. ಬರೀ ರಾಜ್ಯ ಸರ್ಕಾರಗಳ ಮೀನುಗಾರಿಕೆ ಇಲಾಖೆ ಅಥವಾ ಅಲ್ಲಿ ಇಲ್ಲಿ ಯಾರೋ ಒಬ್ಬ ತನ್ನ ಸ್ವಂತ ಹೂಡಿಕೆಯಿಂದ ಪಂಜರ ಮೀನು ಸಾಕಣೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಆದ್ರೆ ವಾಣಿಜ್ಯ ರೀತಿಯಲ್ಲಿ ಆ ಮಟ್ಟಕ್ಕೆ ಇನ್ನು ಬೆಳೆದಿಲ್ಲ ಪಂಜರ ಮೀನು ಸಾಕಣೆ. ಬಟ್ ಈಗಾಗಲೇ ವಾಣಿಜ್ಯ ಉದ್ಯಮಿಗಳು ಇದ್ರ ಬಗ್ಗೆ ಪ್ರಶ್ನೆಗಳು ಮಾಡ್ತಾ ಇದಾರೆ, ಈ ತರ ಒಂದು ಕೃಷಿ ಮಾಡಬಹುದಾ, ಇದರಲ್ಲಿ ಏನು ಲಾಭ ಇದೆ ಅನ್ನೋದು ಮಟ್ಟಿಗೆ ಅವರಿಗೆಲ್ಲ ಒಂದು ಅರಿವಾಗಿದೆ. ಹೌದು, ಕೊಡಗಿನಲ್ಲಿ 4-6 ಜನ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ, ಈಗಾಗಲೇ ಮೀನು ಮರಿಗಳನ್ನ ಬಿಟ್ಟು ಬೆಳೆಸಿದ್ದಾರೆ ಡಾಕ್ಟ್ರೆ. ಹೌದು, ಅದು ಏನು ಅಂತ ಹೇಳಿದ್ರೆ ಸಣ್ಣ ಮಟ್ಟದಲ್ಲಿ ಇಲ್ಲಿ ಅಲ್ಲಿ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಅಂದ್ರೆ 100 ಪಂಜರಗಳು 200 ಪಂಜರಗಳು ಈ ಮಟ್ಟದಲ್ಲಿ ಆಗ್ತಾ ಇಲ್ಲ. ಲೈವ್ಲಿಹುಡ್ ಗೆ ಕೆಲವರು ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇದಾರೆ, ಸ್ವಲ್ಪ ಪ್ರಮಾಣದಲ್ಲಿ ಲಾಭ ಬರೋದಕ್ಕೂ ಮಾಡ್ತಾ ಇದಾರೆ. ಕರ್ನಾಟಕ ಸರ್ಕಾರ ಆಗ್ಲಿ ಅಥವಾ ಬೇರೆ ರಾಜ್ಯದ ಸರ್ಕಾರಗಳ ಮೀನುಗಾರಿಕೆ ಇಲಾಖೆಯವರು ಇವಾಗ ಈ ಪಂಜರ ಸಾಕಣೆಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದಾರೆ. ಬಯೋಫ್ಲಾಕ್ ಬಗ್ಗೆ ಹೇಳೋದಿದ್ರೆ ಇದು ಒಂಥರ ಒತ್ತಡದ ಒಂದು ಮೀನು ಕೃಷಿ. ಸಣ್ಣ ಸಣ್ಣ ತೊಟ್ಟಿಗಳಲ್ಲಿ ಸಾವಯವ ಗೊಬ್ಬರನ ವಿಪರೀತ ಪ್ರಮಾಣದಲ್ಲಿ ಹಾಕಿ ಅಲ್ಲಿ ಬಹಳ ಒತ್ತಡದಲ್ಲಿ ದಟ್ಟವಾಗಿ ಮೀನುಗಳನ್ನ ಅಲ್ಲಿ ಬಿತ್ತಿ ಬೆಳೆಸೋದು. ಆದ್ರೆ ಈ ಬಯೋಫ್ಲಾಕ್ ಅಲ್ಲಿ ಏನು ಅಂತ ಹೇಳಿದ್ರೆ ಒಂಥರ ಐಸಿಯುನಲ್ಲಿ ನಾವು ಆಕ್ಸಿಜನ್ ತೆಗೆದ್ರೆ ಹೇಗೆ ರೋಗಿಗೆ ಉಂಡ್ರೆ ಆಗುತ್ತೆ ಅವನ ಜೀವಕ್ಕೆ, ಹಾಗೆ ಬಯೋಫ್ಲಾಕ್ಸ್ ಅಲ್ಲಿ ನಾವು ಕೃತಕವಾಗಿ ಆಮ್ಲಜನಕ ಸರಬರಾಜು ಮಾಡಬೇಕಾಗುತ್ತೆ. ನಿರಂತರವಾಗಿ ಆಮ್ಲಜನಕ ಸರಬರಾಜು ಇರಬೇಕು. ಏನಾದ್ರೂ ಕರೆಂಟ್ ಹೋಯ್ತು ಅಥವಾ ಕಂಪ್ರೆಸರ್ ಏನೋ ಪ್ರಾಬ್ಲಮ್ ಆಯ್ತು ಅಥವಾ ಆಕ್ಸಿಜನ್ ಖಾಲಿ ಆಯ್ತು ಅಂತ ಹೇಳಿದ್ರೆ ಅರ್ಧ ಗಂಟೆನು ಮೀನು ಆ ತೊಟ್ಟಿಗಳಲ್ಲಿ ಉಳಿಯೋದ್ ಕಷ್ಟ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಈ ಬಯೋಫ್ಲಾಕ್ ಸಾಕಣೆ ಮಾಡ್ಬೇಕಾಗುತ್ತೆ. ಮನೆಯಲ್ಲಿ ಅಕ್ವಾರಿಯಂ ಇಟ್ಕೊಂಡಂಗೆ. ಹೌದೌದು, ಈಗಾಗ್ಲೇ ಸುಮಾರು ಜನ ಮಾಡ್ತಾ ಇದಾರೆ. ಇದು ಬಹಳ ಒತ್ತಡದಲ್ಲಿ ಮೀನು ಸಾಕಣೆ ಮಾಡುವ ಒಂದು ನಿಜ ಕಾರ್ಯ ಇದು. ಡಾಕ್ಟ್ರೆ, ಎಷ್ಟು ಗಾತ್ರ ಬಂದಾಗ ನಾವು ಮಾರಾಟ ಮಾಡಬೇಕು ಅಥವಾ ಸೇವನೆ ಮಾಡ್ಬೇಕನ್ನೋದು ಗ್ರಾಹಕರಿಗೂ ಅಥವಾ ಬೆಳೆದವರಿಗೂ ಕಡ್ತಾ ಇರುತ್ತೆ, ಏನಂತೀರಿ? ಈ ಕಟ್ಲಾ, ರೋಹು, ಈ ಗೆಂಡೆ ಮೀನುಗಳನ್ನ ಸಾಮಾನ್ಯವಾಗಿ ನಾವು 1 ಕೆಜಿ ಅಥವಾ 1 ಕೆಜಿಗಿನ ಜಾಸ್ತಿ ಇದ್ರೆ ಆ ಗಾತ್ರದ ಮೀನುಗಳನ್ನ ಬಾಯ್ಲ್ ಮಾಡ್ಬೇಕು. ಅದೇ ನೋಡಿ, ತಿಲಾಪಿಯಾನ ನಾವು 500 ಗ್ರಾಮ್ಗೆನೆ ಮಾರಾಟ ಮಾಡಬಹುದು. ಮಾರಾಟ ಯೋಗ್ಯ ಗಾತ್ರ 500-600 ಗ್ರಾಮ್. ಈ ಪಂಗ್ಯಾಶಿಯಸ್ ಮೀನು ಇದೆಯಲ್ಲ, ಅದನ್ನು 1 ಕೆಜಿ ಮಟ್ಟಕ್ಕೆ ಅಥವಾ 1 ಕೆಜಿಗಿನ ಜಾಸ್ತಿ ಬೆಳೆಸಿ ಮಾರಾಟ ಮಾಡ್ಬೇಕು. ಚಲೋ ಮಾಹಿತಿಗಳನ್ನ ಈ ಸಂದರ್ಭದಲ್ಲಿ ತಾವು ತಿಳಿಸಿದ್ರೆ ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈ ಕೊಡಗು ಜಿಲ್ಲೆಯಲ್ಲಿ ಮೀನು ಉತ್ಪಾದನೆ ಭವಿಷ್ಯದ ಬಗ್ಗೆ ಹೇಳೋದಾದ್ರೆ ತುಂಬಾ ಒಳ್ಳೆ ಭವಿಷ್ಯ ಇದೆ. ಹೌದು, ವೈಜ್ಞಾನಿಕವಾಗಿ ಮೀನು ಪಾಲನೆ ಮಾಡೋದ್ರಿಂದ, ಕೊಳಗಳ ವಿಸ್ತೀರ್ಣ ಹೆಚ್ಚೋದ್ರಿಂದ, ನವೀನ ಪದ್ಧತಿ ಮೀನು ಸಾಕಣೆ ಮಾಡೋದ್ರಿಂದ ಕೊಡಗು ಜಿಲ್ಲೆ ಮೀನು ಉತ್ಪಾದನೆ ಈಗ 4,000 ಟನ್ಗಳಿದೆ ಅಂತ ನಾನು ಹೇಳಿದ್ದೀನಿ. ಇದನ್ನ 2 ಪಟ್ಟು ಹೆಚ್ಚಿಸೋದಿಕ್ಕೆ ಸಾಧ್ಯ. ಇದು ಸ್ವಲ್ಪ ಶ್ರಮ ಪಟ್ಟರೆ ಖಂಡಿತ ಈ ಗುರಿ ಮುಟ್ಟಬಹುದು, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಹೌದು, ಇದುವರೆಗೆ ಮೀನು ಕೃಷಿಗೆ ಸಂಬಂಧಿಸಿದಂತೆ ನಿನ್ನೆ ಮತ್ತು ಇವತ್ತು ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಕೇಂದ್ರೀಯ ಒಳನಾಡು ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಡಿಎಸ್ ಕೃಷ್ಣರಾವ್ ಅವರು ಸಲಹೆಗಳನ್ನು ನೀಡಿದರು. ಡಾಕ್ಟರ್ ಡಿಎಸ್ ಕೃಷ್ಣರಾವ್ ಅವರ ಸಂಪರ್ಕಕ್ಕೆ ಸಂಖ್ಯೆ 944-83-80-714 944-83-80-714. ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು ಬಿತ್ತರವಾಯಿತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೊರೋನಾ ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಕೊಡಗು ಅರಣ್ಯ ವೃತ್ತದ ಮಡಿಕೇರಿ ವನ್ಯ ವಿಭಾಗದ ಕಡೆಯಿಂದ ಕೋವಿಡ್ ಮಾರ್ಗದ ಪ್ರಕಾರ ಇಂದು ಮಡಿಕೇರಿ ಪೇಟೆನ ಅರಣ್ಯ ಭವನದ 4.5 ಕಿಲೋಮೀಟರ್ ದೂರದ ಸಾಲುಮರದ ತಿಮ್ಮಕಟ್ರಿ ಪಾರ್ಕ್ವರೆಗೆ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಓಟನ ಹಮ್ಮಿಕೊಳ್ಳಲಾಯಿತು. ವಾಕ್ತಾನ್ ಓಟಕ್ಕೆ ಹಸಿರು ನಿಶಾನೆ ನೀಡಿ ಮಾತನಾಡಿದ ಕೊಡಗು ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ತಕತ್ ಸಿಂಗ್ ರಾಣಾವತ್ ಮಾತಾಡಿ, ವನ್ಯಜೀವಿಗಳ ರಕ್ಷಣೆ ಕಾಳಜಿ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿಕೆ ಈ ವನ್ಯಜೀವಿ ಸಪ್ತಾಹನ ಆಯೋಜನೆ ಮಾಡಲು ಪ್ರತಿಯೊಬ್ಬರೂ ಇದರ ರಕ್ಷಣೆಗೆ ಸಹಕರಿಸಕುತ್ತ ಹೇಳ್ದು. ಪೊನ್ನಂಪೇಟೆ ಅರಣ್ಯ ಕಾಲೇಜಿನ ಡೀನ್ ಡಾಕ್ಟರ್ ಸಿ ಜೆ ಕುಶಲಪ್ಪವು ಮಾತಾಡಿ, ಅರಣ್ಯ ಮತ್ತು ವನ್ಯಜೀವಿಗಳ ಪರಿಸರ ಸಮತೋಲನ ಕಾಪಾಡಿಕೆ ಇದು ಪೂರಕ ತಿಳಿ ಹೇಳ್ದು. ವಿದ್ಯುತ್ ಮಾರ್ಗದ ಬದಲಿ ಕೊಂಬೆಗಳನ್ನ ಕಡಿಯೋದು ಮತ್ತು ವಿದ್ಯುತ್ ಮಾರ್ಗದ ರಿಪೇರಿ ಕೆಲಸ ಇರದಂದ ನಾಳೆ ಹೊತ್ತಾರೆ 9:30 ಗಂಟೆಯಿಂದ 8:54 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರದುಲೆ. ಆದ್ದರಿಂದ ಬೆಟ್ಟಗೇರಿ, ಚೇರಮಣೆ, ಭಾಗಮಂಡಲ, ತಲಕಾವೇರಿ, ನಾಪಕುಲು, ಬೇತು, ಹೊದ್ದೂರು, ಕಕ್ಕಬೆ, ಸಿದ್ದಾಪುರ, ಕರಡಿಗೋಡು, ಮೈಸೂರು ರಸ್ತೆ, ಅಮ್ಮತ್ತಿ ಸೇರಿದಂಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯಾದೆ ಸಾರ್ವಜನಿಕರು ಸಹಕರಿಸಕುತ್ತಳಿ ಮಡಿಕೇರಿ ಸಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಳು. ದಸರಾ ಹಂಗೆ ತುಲಾ ಸಂಕ್ರಮಣ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲವು 7-17 ರವರೆಗೆ ಮಡಿಕೇರಿ ಪೇಟೆನ ಪ್ರವಾಸಿ ತಾಣಗಳಾದ ರಾಜಸೀಟ್, ಜನರಲ್ ತಿಮ್ಮಯ್ಯ ಮ್ಯೂಸಿಯಂ, ಗದ್ದಿಗೆ, ಕೋಟೆ, ನೆಹರು ಮಂಟಪ ಸಾರ್ವಜನಿಕರ ಹಂಗೆ ಪ್ರವಾಸಿಗರ ಪ್ರವೇಶನ ನಿರ್ಬಂಧ ವಿಧಿಸಲು. ಕೋವಿಡ್ 19 ಪರಿಸ್ಥಿತಿನ ಗಮನದಲ್ಲಿಟ್ಟುಕೊಂಡು ಈ ಕ್ರಮವನ್ನು ತಗೊಂಡಳು. ಮಡಿಕೇರಿ ದಸರಕ್ಕೆ ಸಂಬಂಧಪಟ್ಟಂಗೆ ಕರಗಗಳಲ್ಲಿ ಭಾಗವಹಿಸುವವು ಪ್ರತಿ ಕರಗಲ್ಲಿ 25 ಜನಕ್ಕೆ ಮಾತ್ರ ಅವಕಾಶ ಉಂಟು. ಇದರಲ್ಲಿ ಭಾಗವಹಿಸುವ ಕನಿಷ್ಠ 1 ಡೋಸ್ ಲಸಿಕೆ ಮತ್ತು 72 ಗಂಟೆಗಳೊಳಗಿನ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯ ಆಗಿರೋ ಕುತೇಳಿ ಜಿಲ್ಲಾಧಿಕಾರಿಯು ಆದೇಶ ನೀಡಳು. ಅಂತಾರಾಷ್ಟೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ದಿನಾಚರಣೆ ಪ್ರಯುಕ್ತ 11 ತಾರೀಕು ಆಡಳಿತ ತರಬೇತಿ ಸಂಸ್ಥೆನ ವಿಕೋಪ ನಿರ್ವಹಣೆ ಕೇಂದ್ರ ವಿಕೋಪ ನಿರ್ವಹಣೆಯಲ್ಲಿ ತಂತ್ರಜ್ಞಾನ ಬಳಕೆ ಮತ್ತು ಉಪಯೋಗಗಳು ತಿಳುವ ವಿಷಯದ ಮೇಲೆ 18 ವರ್ಷಕ್ಕಿಂತ ಮೇಲಿರುವಕ್ಕೆ ರಾಜ್ಯಮಟ್ಟದ ಪ್ರಬಂಧ ಪೈಪೋಟಿನ ಆಯೋಜನೆ ಮಾಡಲು ಆಸಕ್ತಿ ಇರುವ ಬರುವ ತಿಂಗಳ 15 ರೊಳಗೆ ಮಹಾನಿರ್ದೇಶಕರು ಆಡಳಿತ ತರಬೇತಿ ಸಂಸ್ಥೆ ಲಲಿತಮಹಲ್ ರಸ್ತೆ ಇಲ್ಲಿಗೆ ಕಳಿಸಕು. ಪಡಿತರ ಚೀಟಿದಾರರ ಇಕೆವೈಸಿ ಕೆಲಸ ಆಯಾಯ ವ್ಯಾಪ್ತಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಂಗ್ರಹ ಮಾಡ್ತಾಳು. 10 ತಾರೀಕು ಸಮಯನ ವಿಸ್ತರಣೆ ಮಾಡಲು. ಇದುವರೆಗೂ ಇಕೆವೈಸಿ ಮಾಡಿಸದಿರುವ ಬಿಪಿಎಲ್, ಎಪಿಎಲ್, ಅಂತ್ಯೋದಯ ಕಾರ್ಡ್ದಾರರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ ತಿಳಿ ಮಡಿಕೇರಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕರು ತಿಳಿಸಳು. 7:00 ಹೊತ್ತಾರೆ 11 ಗಂಟೆಗೆ ಶಾಸಕರಾದ ಕೆಜಿ ಬೋಪಯ್ಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಕಾವೇರಿ ತುಲಾ ಸಂಕ್ರಮಣದ ಪವಿತ್ರ ತೀರ್ಥೋದ್ಭವ 2021 ಜಾತ್ರಾ ಮಹೋತ್ಸವದ ಸಿದ್ದತೆಗಳ ಬಗ್ಗೆ ಚರ್ಚಿಸಿಕೆ ಜಿಲ್ಲೆನ ಪ್ರಮುಖ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಸಭೆನ ಭಾಗಮಂಡಲಲ್ಲಿ ಕರೆಯಲಾಯಿತು. ಈ ಸಭೆಯಲ್ಲಿ ಸರಿಯಾದ ನಿರ್ಣಯ ತಗೊಳ್ಳಲಾದ ತಿಳಿ ಶಾಸಕರು ತಿಳಿಸಳು. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ

9448725573. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮರಗೋಡು ಗ್ರಾಮದ ತುಂಡೀರ ಭರತ್ ಲವ್ಯ ದಂಪತಿಗಳ ಕೂಸು ಲಕ್ಷಿತ್ ಕೆಂಚಪ್ಪನ ಸುರುನ ವರ್ಷದ ಹುಟ್ಟುಹಬ್ಬ ಇಂದು. ಲಕ್ಷಿತ್ ಕೆಂಚಪ್ಪಂಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ ಹಂಗೆ ಊರ ದೇವರ ಆಶೀರ್ವಾದ ಯಾಗಳು ಇರ್ಲಿತ ಶುಭ ಹಾರೈಸ್ತೋಳೋ ಅಪ್ಪ ಅಮ್ಮ ಭರತ್ ಲವ್ಯ, ತಾತ ಅವ್ವ ತುಂಡೀರ ಕೆಂಚಪ್ಪ ಕುಮಾರಿ, ಮಾವನ್ ಮನೆ ಅವ್ವ ಅಕ್ಕಾರಿ ಶೋಭಾ ಸುಬ್ಬಯ್ಯ, ತಾತ ಕಲ್ಲುಮುಟ್ಲು ರಾಮಪ್ಪ, ಮಾವ ಅತ್ತೆ ಅಕ್ಕಾರಿ ಅನು ಪವಿ ಹಂಗೆ ನೆಂಟರಿಸ್ತಾರೆ. ಹ್ಯಾಪಿ ಬರ್ಡೇ ಲಕ್ಷಿತ್ ಕೆಂಚಪ್ಪ. ನಿಧನ ಸುದ್ದಿ. ಮೂಲತಃ ಮಡಿಕೇರಿ ತಾಲೂಕು ಅರವತ್ತೋಕ್ಲು ಗ್ರಾಮದ ಮೂಟೆರ ದಿವಂಗತ ಕುಶಾಲಪ್ಪ ಅವರ ಮಗ ಶಿವಪ್ಪ ಅವರು ಇಂದು ನಿಧನರಾಗಿದ್ದಾರೆ. 77 ವರ್ಷ ಪ್ರಾಯದ ಮೂಟೆರ ಶಿವಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ಅರವತ್ತೋಕ್ಲು ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ.